ಸುಮಾರು ಪದಾರ್ಥಗಳನ್ನು ಮಾಡಬಹುದು. ಅದರಲ್ಲಿ ತಯಾರಿಸಬಹುದಾದ ವಸ್ತುಗಳನ್ನು ಹೇಳ್ತೇನೆ ನಾನೀಗ. ಪಲ್ಯ ಮಾಡಬಹುದು, ಸಾಂಬಾರ್ ಮಾಡಬಹುದು, ಚಟ್ನಿ ಮಾಡಬಹುದು, ಬೋಂಡಾ ಮತ್ತು ಮಂಚೂರಿ ಪೋಡಿ ಇಂಥದನ್ನು ಮಾಡಬಹುದು. ಹೀಗೆ ಇನ್ನೂ ಕೆಲವುಗಳನ್ನು ಮಾಡಬಹುದು, ನನಗೆ ಗೊತ್ತಿರೋದನ್ನ ನಾನು ಹೇಳಿದೆ. ಸರಿ, ಈಗ ಅದನ್ನು ಮಾಡೋದೆಲ್ಲ ಹೇಗೆ ಅಂತ ಹೇಳ್ಬೇಕಲ್ಲ. ನಾವು ಕೆಲವು ಸರಿ ಈಗ ಸಾಂಬಾರ್ ತಿಂದಿದೀವಿ ಮತ್ತೆ ಚಿಪ್ಸ್ ಎಲ್ಲ ತಿಂದಿದೀವಿ, ಆದ್ರೆ ಅದು ಮಾಡೋದು ಗೊತ್ತಿಲ್ಲ ಬಹಳಷ್ಟು ಜನಿಗೆ. ಈಗ ಹಲಸಿನಕಾಯಿ ತಂದು ಕೊಟ್ರೆ ಮಾಡೋದು ಗೊತ್ತಾಗ್ಬೇಕಲ್ವಾ? ಆಯ್ತು. ಪಲ್ಯ ಮಾಡಬೇಕಾದ್ರೆ ಮೇಲಿನ ಆ ಸಿಪ್ಪೆ ಇದೆಯಲ್ಲ, ಅದನ್ನು ಹೆಚ್ಚಬೇಕು. ಆ ಮುಳ್ಳು ಮುಳ್ಳಿರುವಂತದ್ದು ಮುಳ್ಳದನ್ನ ಹೆಚ್ಚಬೇಕು. ಆಮೇಲೆ ಅದನ್ನ ಸಣ್ಣ ಸಣ್ಣ ಹೋಳು ಮಾಡಿ ಅದನ್ನ ನೀರೆಲ್ಲ ಇಟ್ಟು ಬೇಯಿಸಬೇಕು. ಅದು ಕುಕ್ಕರ್ ಎಲ್ಲಾರು ಬೇಯಿಸಬಹುದು, ಅಲ್ಲಿ ಬೇಯಿಸಬೇಕು. ಆಮೇಲೆ ಮಿಕ್ಸರ್ ಅಲ್ಲಿ ಸ್ವಲ್ಪ ಹೊಡಿಬೇಕು. ಚಟ್ನಿ ಮಾಡೋದಾದ್ರೆ ಮಿಕ್ಸರ್ ಹೊಡಿಬೇಕು, ಇಲ್ಲ ಪಲ್ಯಕ್ಕೆ ಕೈಯಲ್ಲೇ ಹೀಗೆ ನುರಿಬಹುದು. ಬೋಂಡಾ ಮಾಡಿದ್ರೆ ಸ್ವಲ್ಪ ಮಿಕ್ಸರ್ ಅಲ್ಲೇ ಪುಡಿ ಮಾಡಬೇಕು. ಮಂಚೂರಿಗೂ ಅಷ್ಟೇ, ಅದ ಪೂರ್ಣ ನುಣ್ಣಗೆ ಮಾಡಬಾರದು, ಸ್ವಲ್ಪ ಇದ್ಬೇಕು. ಪೊಡಿಗೂ ಅಷ್ಟೇ. ಈ ತರ ಅದನ್ನ ಆಯಾ ಪದಾರ್ಥಕ್ಕೆ ಬೇಕಾದ ಹಂಗೆ. ಮತ್ತೆ ಸಾಂಬಾರ ಮಾಡಿದ್ರೆ ಸ್ವಲ್ಪ ಹೋಳೋಳೆ ಇರಬೇಕು. ನಾವು ಬೇಳೆ ಸಾಂಬಾರ್ ಮಾಡ್ತೀವಲ್ಲ, ಅದಕ್ಕೆ ಸ್ವಲ್ಪ ಹೋಳೆ ಇರಬೇಕು. ಅಲ್ಲ, ಇದು ಸುಮಾರು ಎಷ್ಟು ಗಾತ್ರದ ಇರಬೇಕು, ಎಷ್ಟು ಸೈಜ್ ಇರಬೇಕು? ಸೈಜು ಸಾಮಾನ್ಯ 1 ಕೆಜಿ 1.5 ಕೆಜಿ ಒಳಗೆ ಆಗಿರ್ತದೆಯಲ್ಲ ತೂಕ, ಆ ತೂಕದಲ್ಲಿ ಹೇಳ್ಬೋದು ನಾನು. ಅಷ್ಟು ದೊಡ್ಡ ಇರಬೇಕು, ಅದಕ್ಕಿಂತ ಜಾಸ್ತಿ ಆದ್ರೆ ಬೆಳೆದ್ ಬಿಡ್ತದೆ, ಅದು ಬರಲ್ಲ. ಆ ತರದನ್ನ ಉಪಯೋಗಿಸಬಹುದು. ಈಗ ಅದನ್ನ ಎಲ್ಲದೂ ಸಹ ಬೇಯಿಸಿನೇ ನಾವು ಮಾಡಬೇಕಾಗಿರುವಂತದ್ದಲ್ವಾ? ಅದನ್ನ ಬೇಯಿಸಿ ನೀವು ಹೇಳಿದ್ರಲ್ಲ ಆ ತರ ಮಿಕ್ಸಿ ಹಾಕೊಂಡು ಬರಲ್ಲ, ಬೇಯಿಸಿಯೇ ಮಾಡಬೇಕು. ಅದನ್ನ ಮಾಡಬಹುದು. ಈಗ ಕೆಲವರು ಪಲ್ಯವನ್ನು ಮಾಡಬೇಕಾದ್ರೆ ಹಾಗೆ ಹಸಿದು ಕೊಚ್ಚಿ ಬೇಯಿಸಿ ಮಾಡ್ಲಿಕ್ಕೆ ಬರುತ್ತೆ? ಹಚ್ಚಿ ಕೊಯ್ಸಿ ಮಾಡಬಹುದು, ಆದ್ರೆ ಕೆಲಸ ಜಾಸ್ತಿ. ಕೆಲಸ ಜಾಸ್ತಿ. ಇದು ಚೆನ್ನಾಗಿ ಬೇಯ್ತದೆ, ಈ ತರ ಮಾಡಿದ್ರೆ ಚೆನ್ನಾಗಿ ಬೇಯ್ತದೆ. ಅದು ಆತರ ಮಾಡಬಹುದು. ಹಲಸಿನಕಾಯಿ ಅಂತಂದ್ರೆ ಮೇಣದ್ದೇ ಸಮಸ್ಯೆ ಕಂಡ್ರೆ. ಮಾಂಸಗಳ ಉಪಯೋಗ ಮಾಡೋರು ಸುತ್ತ ಬಿರಿಯಾನಿ ಅಂತ ಇದನ್ನ ಬೇಯಿಸಿ ಉಪಯೋಗ ಮಾಡೋರು ಇದಾರೆ. ಏನು ಮಾಂಸದ ಉಪಯೋಗನ ಉಪಯೋಗ ಮಾಡೋರಿಗೆ ಅದರ ಇದನ್ನು ಬೇಯಿಸಿ ಅದೇ ತರ ಅವರು ಬಿರಿಯಾನಿಗೆ ಹಾಕಿ ಇದನ್ನ ವ್ಯವಸ್ಥೆ ಮಾಡ್ಕೋಬಹುದು, ಬರುತ್ತೆ ಅದಕ್ಕೆ. ಅದು ನಮಗೆ ಬಳಕೆ ಇಲ್ಲ, ಅದು ಒಟ್ಟಾರೆ ಬರ್ತದೆ. ಕೇಳಿದ್ದು ನಾನು ಕೇಳಿದ್ದು. ಈಗ ಗೀತಮರ, ಈಗ ಹಲಸಿನಕಾಯಿ ಅಂತಂದ್ರೆ ಮೇಣದ್ದೇ ಸಮಸ್ಯೆ ಕಂಡ್ರಿ. ಅದಕ್ಕೆ ಎಣ್ಣೆ ಕೈಗೆ ಹಚ್ಕೋಬೇಕು, ಮತ್ತೆ ಬೇಯಿಸಬೇಕಾದ್ರೆ ಸ್ವಲ್ಪ ಆ ನೀರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು, ಕೊಬ್ಬರಿ ಎಣ್ಣೆನ. ಓಹೋ, ಕೊಬ್ಬರಿ ಎಣ್ಣೆಯನ್ನ ಅದಕ್ಕೆ ಹಾಕ್ಬೇಕು, ನಮ್ ಕೈಗೂ ಹಚ್ಕೋಬೇಕು. ಮೆಟ್ಟಗತ್ತಿ ನಾವ್ ಚಾಕುಲಲ್ಲ, ನಾವ್ ಹೆಚ್ಚದ ಮೆಟ್ಟಗತ್ತಿ, ಅದಕ್ಕೂ ಸ್ವಲ್ಪ ಎಣ್ಣೆ ಸವರ್ಕೊಂಡ್ರೆ ಒಳ್ಳೇದು. ಅವಾಗ ಕೈಗೆ ಎಣ್ಣೆ ಹತ್ತಲ್ಲ, ತೊಳೆಯೋದು ಸುಲಭ ಆಗುತ್ತೆ. ಅಂದ್ರೆ ಬೇಯಿಸಬೇಕಾದ್ರೂ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಮೇಣ ಬಿಟ್ಕೊಳ್ಳುತ್ತೆ. ಆ ಪಾತ್ರೆ ಎಣ್ಣೆ ಆಗಲ್ಲ. ಮತ್ತೆ ಇನ್ನು ಕಾಯಿಯಿಂದ ಮಾಡೋ ವಿಧಾನ. ಈಗ ಬೋಂಡ ಮಾಡೋದು ಹೇಗೆ ಇನ್ನೊಂದ್ಸರಿ ಹೇಳಿ. ಬೋಂಡ ಮಾಡೋದು, ಅದಕ್ಕೆ ಬೇಯಿಸಿ ಅದ್ರ ಮಿಕ್ಸರಲ್ಲಿ ನುಣ್ಣು ಹೊಡಿಬೇಕು. ಆಮೇಲೆ ನೀರುಳ್ಳಿ ಬೇಕಾದ್ರೆ ಹಾಕೋಬಹುದು. ಅದನ್ನ ಉಂಡೆ ಮಾಡಿ ಕಡಲೆ ಹಿಟ್ಟನ್ನು ಕಳ್ಕೊಂಡು ಅದಕ್ಕೊಂದ್ ಸ್ವಲ್ಪ ಖಾರ, ಉಪ್ಪು ಮತ್ತೆ ಸೋಡಾ ಎಲ್ಲ ಹಾಕಿ ಕಲಸ್ಬೇಕು. ಬೋಂಡ ಅಂದ್ರೆ ಅದ್ರ ಹದಕ್ಕೆ ಅದರಲ್ಲಿ ಉಂಡೆ ಮಾಡಿ ಅದರಲ್ಲಿ ಒಳಗಡೆ ಎಲ್ಲ ಈ ತರ ಎಲ್ಲ ಉರುಳಿಸಿ ಅದನ್ನ ಕರಿಯೋದು, ಅದು ಬೋಂಡ. ಈಗ ಈರುಳ್ಳಿ ಬೋಂಡ ಮಾಡ್ತಾರಲ್ಲ ಅದೇ ಕ್ರಮನೆ, ಅದ್ರ ಬದಲು ಆಲೂಗೆಡ್ಡೆ ಬೋಂಡ ಮಾಡ್ತಾರೆ. ಆತರ ಆಲೂಗೆಡ್ಡೆ ಬೋಂಡ ಮಾಡುವ ತರ, ಬೇರೆ ಎಲ್ಲ ಬೋಂಡ ತರದ್ದಲ್ಲ. ಅದಕ್ಕೆ ನುಣ್ಣಗೆ ಇಷ್ಟು ದೊಡ್ಡ ನುಣ್ಣು ಮಾಡ್ಕೊಂಡು ರೌಂಡ ಮಾಡ್ಬೇಕು. ಅದನ್ನ ಕಡಲೆ ಹಿಟ್ಟಿನಲ್ಲಿ ಕಲಸಿ ಅದನ್ನ ಕರಿಬೇಕು. ತುಂಬಾ ನುಣ್ಣಗಾದ್ರೂ ಪರವಾಗಿಲ್ವಾ? ಸ್ವಲ್ಪ ಸ್ವಲ್ಪ ತರಿತರಿ ಇದ್ರು ಆಯ್ತು, ಉಂಡೆ ಕಟ್ಲಿಕ್ಕೆ ಬರ್ಬೇಕಷ್ಟೆ. ಅರ್ಹದ ಆತರ ಇರ್ಬೇಕು. ಈಗ ಅದನ್ನ ಬೇಯಿಸಿದ ಮೇಲೆ ಹೋಳು ಮಾಡಿ ಅದನ್ನ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕರಿಲಿಕ್ಕೆ ಬರುತ್ತಾ? ಅದು ಬರ್ಬೋದು, ಆದ್ರೆ ಸಮ ಹಿಡಿಯಲ್ಲ, ಕಡಲೆ ಹಿಟ್ಟು ಹಿರಿಯಲ್ಲ, ಅದಕ್ಕೆ ಹಿಡಿಬೇಕಲ್ಲ, ಕಡಲೆ ಹಿಟ್ಟು ಹಿಡಿಬೇಕಲ್ಲ. ಅವಾಗ ಈ ತರ ಬೋಂಡ ಮಾಡಿದಾಗ ಎಲ್ಲ ಸರಿಯಾಗಿ ಹಚ್ಚಬಹುದು. ಹಾಗಾಗಿ ಆತರ ಬೋಂಡ ಮಾಡೋದು ನನ್ ಗೊತ್ತು. ಸರಿ, ಅದಾದ್ಮೇಲೆ ಇನ್ನೊಂದೇನೋ ಹೊಸ್ತು ಹೇಳಿದ್ರಿ, ಪೋಡಿ ಅಂತ. ಪೋಡಿ ಅದನ್ನು ಅಷ್ಟ ಹೆಚ್ಚಿ ಅದನ್ನು ಬೇಯಿಸಿ ಅದನ್ನು ಇದ್ರ ಮಾಡೋದು. ಅದ್ರ ಕರೆಕ್ಟ್ ನಂಗೆ ಅಷ್ಟು ಗೊತ್ತಿಲ್ಲ, ಬೇಕಾದ್ರೆ ನಮ್ಮ ಸೊಸೆ ಹೇಳ್ತಾರೆ ಅದಕ್ಕೆ ವಿಷಯ. ಕೇಳಮ್ಮ, ಹೇಗೆ ಪೋಡಿ ಮಾಡೋದು? ಎಳೆ ಹಲಸನ್ನ ಬಿಲ್ಲೆಗಳಾಗಿ ತುಂಡು ಮಾಡ್ಕೊಂಡು ಉಪ್ಪು, ಮೆಣಸಿನ ಪುಡಿ ಮತ್ತೆ ಚಿರೋಟಿ ರವೆಯನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಅದನ್ನ ಕಾವಲಿ ಮೇಲೆ ಈ ಎಳೆ ಹಲಸನ್ನ ಅದ್ರ ಮೇಲೆ ಇಟ್ಟು ಎಣ್ಣೆಯನ್ನು ಬಿಟ್ಟು ಈ ಉಪ್ಪು ಆಮೇಲೆ ವಾಟೆ ಹುಡಿ ಅಂತ ನಾವು ಬಳಸ್ತೀವಿ, ಅದಿಲ್ಲದೆ ಇದ್ರೆ ಆಮ್ಚೂರ್ ಆದ್ರೂ ಬರುತ್ತೆ. ಉಪ್ಪು, ಆಮ್ಚೂರ್ ಮತ್ತೆ ಮೆಣಸಿನ ಪುಡಿ ಆಮೇಲೆ ಚಿರೋಟಿ ರವೆ ಇದನ್ನ ಮಿಕ್ಸ್ ಮಾಡಿಕೊಂಡು ಇದನ್ನ ಆ ಬಿಲ್ಲೆಗಳ ಮೇಲೆ ಉದುರಿಸ್ಬೇಕು. ಎಣ್ಣೆ ಬಿಟ್ಟು ಬೇಯಿಸಿ ಆ ಕಡೆ ಎರಡು ಕಡೆನು ಮುಚ್ಚಿ ಹಾಕಿ ಬೇಯಿಸಿ ಎಣ್ಣೆ ಬಿಟ್ಟು ಅದನ್ನ ಚೆನ್ನಾಗಿ ಬೇಯಿಸಬೇಕು. ತುಂಬಾ ಚೆನ್ನಾಗಾಗತ್ತೆ ಇದು ಪೋಡಿ. ಈಗ ಇನ್ನೊಂದ್ಸರಿ ಹೇಳಿ, ಮೊದಲು ಹೋಳು ಹೋಳಾಗಿ ಕತ್ತರಿಸ್ಕೊಳ್ಬೇಕು ಸ್ಲೈಸ್ ಅಂತ ಹೇಳ್ತಾರೆ, ಸ್ಲೈಸ್. ಅದನ್ನ ಹಲಸಿನ ಎಳೆ ಹಲಸನ್ನ ಬಿಲ್ಲೆಗಳಾಗಿ ಕತ್ತರಿಸ್ಕೊಳ್ಬೇಕು. ಆಮೇಲೆ ಚಿರೋಟಿ ರವೆ ಬೇಯಿಸೋದೇನ್ ಬೇಡ, ಇಲ್ಲ ಬೇಯಿಸೋದ್ ಬೇಡ, ಎಳೆ ಹಲಸನ್ನ ಹಾಗೆ ಬಿಲ್ಲೆಗಳಾಗಿ ಕತ್ತರಿಸ್ಕೊಳ್ಳೋದು. ಆಮೇಲೆ ಈ ಚಿರೋಟಿ ರವೆ, ಉಪ್ಪು, ಮೆಣಸಿನ ಪುಡಿ ಆಮೇಲೆ ಸ್ವಲ್ಪ ಇಂಗು ಇದಿಷ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಹುಳಿ ಬೇಕಾದ್ರೆ ಹಾಕೊಳ್ಬಹುದು, ಇಲ್ಲದೆ ಇದ್ರೆ ಇಲ್ಲ. ಆಂಚೂರ್ ಅಥವಾ ವಾಟೆ ಹುಡಿ ಅದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈ ಬಿಲ್ಲೆಗಳನ್ನ ಕಾವಲಿ ಮೇಲೆ ಎಣ್ಣೆ ಹಾಕಿ, ಒಲೆ ಮೇಲೆ ಕಾವಲಿ ಇಟ್ಟು ಎಣ್ಣೆ ಹಾಕಿ ಅದರ ಮೇಲೆ ಈ ಬಿಲ್ಲೆಗಳನ್ನ ಹರಡ್ಕೊಳ್ಬೇಕು. ಅದು ಒಂದು ಕಡೆ ಮಗಚಿ ಅದರ ಮೇಲೆ ಎರಡೂ ಕಡೆಗಳಲ್ಲೂ ಈ ಪುಡಿಯನ್ನು ಸ್ಲೈಸ್ ಮೇಲೆ ಉದುರಿಸಬೇಕು. ಆಮೇಲೆ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನ ಅದ್ರ ಮೇಲೆ, ದೋಸೆ ಮೇಲೆ ಎಣ್ಣೆ ಹಾಕ್ತಾರಲ್ಲ ಆ ತರ ಹಾಕ್ಬೇಕು. ಅದು ಚೆನ್ನಾಗಿ ಬೆಂದ ನಂತರ ತೆಗೆದ್ರೆ ಕ್ರಿಸ್ಪಿ ಆಗಿರುತ್ತೆ, ತಿನ್ಲಿಕ್ಕೆ ತುಂಬಾ ಚೆನ್ನಾಗುತ್ತೆ. ಅಂದ್ರೆ ಇದು ಸುಮಾರು ಎಷ್ಟು ಗಾತ್ರದ ಹಲಸಿನಕಾಯನ್ನ ತಗೊಳ್ಬೇಕು ಇದಕ್ಕೆ? ಆಮೇಲೆ ಹೆಚ್ಚಬೇಕಾದ್ರೆ ಮಧ್ಯದೆಲ್ಲ ಏನೇನೋ ಕೆಲವು ಪದಾರ್ಥಗಳು ಮಾಡೋದು ಬೇಡ, ಸಿಪ್ಪೆ ಮಾತ್ರ ತೆಗಿಬೇಕು. ತುಂಬಾ ಎಳೆ ಹಲಸಾಗ್ಬೇಕು ಅದು. ಸುಮಾರು ಒಂದು ಸಣ್ಣ ಈ ಸುಲಿದ ತೆಂಗಿನಕಾಯಿ ಗಾತ್ರದ ಹಲಸಾದ್ರೆ ತುಂಬಾ ಚೆನ್ನಾಗಾಗುತ್ತೆ. ಅಂದ್ರೆ ಇದಕ್ಕೆ ಎಲ್ಲ ಜಾತಿ ಹಲಸು ಬರುತ್ತೋ ಅಥವಾ ಜಾತಿ ಹಲಸು ಬರುತ್ತೆ? ಎಳೆ ಹಲಸಾದ್ರೆ ಆಯ್ತು, ವಿಶೇಷ ಇದೇನಿಲ್ಲ. ಈ ತರದ್ದೇ ಪರ್ಟಿಕ್ಯುಲರ್ ಈ ತರದ್ದೇ ಹಲಸಾಗ್ಬೇಕು ಅನ್ನೋ ಯಾವ ಇದು ಇಲ್ಲ, ಎಳೆ ಹಲಸಾದ್ರೆ ಆಯ್ತು. ಈಗ ಮತ್ತಿನ್ನೇನ್ ಮಾಡಬಹುದು ಹಲಸಿನಕಾಯಿ? ಇನ್ ಹಲಸಿನಕಾಯಿಲಿ ಈ ಎಳೆ ಹಲಸಲ್ಲಿ ಇನ್ನು ನಾವು ಪೋಡಿ ಹೇಳಿದ್ವಿ, ಮಂಚೂರಿ ಮಾಡ್ತಾರೆ. ಈಗ ನಾವು ಗೋಬಿಯನ್ನ ಬಳಸಿ ಮಂಚೂರಿ ಮಾಡ್ತೀವಲ್ಲ, ಅದೇ ತರ ಎಳೆ ಹಲಸನ್ನ ಸ್ಲೈಸ್ಗಳನ್ನಾಗಿ ಮಾಡಿ ಬೇಯಿಸಿ ಅದನ್ನ ಪುಡಿ ಮಾಡ್ಕೊಳ್ಬೇಕು. ಅದಕ್ಕೆ ನೀವು ಈ ಗೋಬಿ ಮಂಚೂರಿಗೆ ಹಾಕ್ತಿವಲ್ಲ ಕಾರ್ನ್ ಫ್ಲೋರು, ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕಲಸಿ ಅದನ್ನ ಬೋಂಡ ತರ ಕರ್ಕೊಂಡು ಉಳಿದಿದ್ದು ನೀವು ಗೋಬಿ ಮಂಚೂರಿಗೆ ಮಾಡಿ ಅದೇ ತರ ಮಸಾಲೆ ಹಾಕ್ಬಿಟ್ಟು ಅದನ್ನ ಹುರಿಯೋದು, ಸೇಮ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಗೊತ್ತಾಗಲ್ಲ ಹೌದೇ? ಅಂದ್ರೆ ಗೋಬಿ ಮಂಚೂರಿ ತರನೇ ಟೇಸ್ಟ್ ಇರುತ್ತೆ? ಟೇಸ್ಟ್ ಸೇಮ್ ಟೇಸ್ಟ್ ಇರುತ್ತೆ, ಗೊತ್ತಾಗಲ್ಲ ಹಲಸಿನ ಮಂಚೂರಿ ಅಂತ. ತುಂಬಾ ಎರಡು ಒಳ್ಳೆ ಹೊಸ ಪದಾರ್ಥಗಳನ್ನ ತಾವು ತಿಳಿಸ್ಕೊಟ್ರಿ. ಇನ್ನು ಅದಲ್ದನೆಯ ನಿಮ್ಮ ಅತ್ತೆಯವರ ಹತ್ರ ಇನ್ನೊಂದಿಷ್ಟು ಕೇಳ್ತೇನಂತೆ, ಹಪ್ಪಳ ಚಿಪ್ಸ್ಗಳನ್ನೆಲ್ಲ ವಿಶೇಷವಾಗಿ ಮಾಡುವಂತ ಅನುಭವ ಇರುತ್ತೆ ಹಿರಿಯರು? ಇನ್ನು ಬೆಳೆದ ಕಾಯಿ ದೊಡ್ಡ ಕಾಯಿ ಆದ್ಮೇಲೆ ಅದಕ್ಕೆ ಅದರ ಸೊಳೆಯನ್ನ ತೆಗೆದು ಕತ್ತಿಯಲ್ಲಿ ಕಟ್ ಮಾಡಿ ಸೊಳೆಯನ್ನ ತೆಗೆದು ಮಜ್ಜಿಗೆ ಹುಳಿ ಮಾಡಬಹುದು, ಕಾಯಿ ಹುಳಿ ಮಾಡಬಹುದು, ಪೊಳದ್ದೆ ಅಂತ ಮಾಡಬಹುದು. ಚಿಪ್ಸ್, ಹಪ್ಪಳ ಇದನ್ನೆಲ್ಲ ಮತ್ತೆ ಸೊಳೆಯಿಂದ ದೋಸೆ ಪಡ್ಡು ಅದರಲ್ಲೂ ಮಂಚೂರಿ ಬೋಂಡ ಎಲ್ಲ ಮಾಡಬಹುದು. ಅದನ್ನು ಇದೇ ತರ ಎಲ್ಲ ಬೇಯಿಸಿ ಮಾಡಬಹುದು. ಮತ್ತೆ ಸಣ್ಣ ಹೆಚ್ಚಿ ಕೋಸಂಬರಿ ಮಾಡಬಹುದು. ಇನ್ನು ಹಣ್ಣಿಂದ ಬೇರೆ ಈಗ ಕಾಯಿಲಿ ಚಿಪ್ಸ್ ಮತ್ತೆ ಈಗ ಹಪ್ಪಳನು ಸಹ ಈ ತೊಳೆಯನ್ನು ಬೇಯಿಸಲು ಮಾಡ್ತಾರಲ್ಲ, ಇದಕ್ಕೆ ವಿಶೇಷವಾದ ಇಂತಹ ಜಾತಿಯ ಹಲಸು ಅಂತಾನೆ ಬೇಕೋ? ಎಲ್ಲದು ಬರುತ್ತೆ, ಅದಕ್ಕೆ ಎಲ್ಲದು ಬರುತ್ತೆ, ಏನ ತೊಂದರೆ ಇಲ್ಲ. ಯಾವ್ದನ್ನ ಮಾಡಬಹುದು. ಅದರಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಬೆಳವ ಅಂತ ಒಂದು ನಮ್ಮಲ್ಲಿ ಉಪಯೋಗದ್ದು ಬೆಳವ ಅಂತ, ಅದು ಸಾಣಿಗೆಯಲ್ಲಿ ಅದನ್ನ ಗಾಳಿಸಿ ಆ ಗುಳವನ್ನೆಲ್ಲ ತೆಗೆದು ಮೊದಲು ಮಾಡ್ತಿದ್ರು. ಆದ್ರೆ ಈಗ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಯಾವ ಹಣ್ಣನ್ನಾದ್ರೂ ತಗೊಂಡು ಮಾಡ್ತಾರೆ, ಅದನ್ನ ಮಿಕ್ಸಿಲಿ ಹಾಕಿ ನುಣ್ಣು ಮಾಡಿ ಅದರಿಂದ ಕಡುಬು ಮಾಡ್ತಾರೆ, ಮತ್ತೆ ದೋಸೆ ಗೀಸೆ ಎಲ್ಲದಕ್ಕೂ ಉಪಯೋಗಿಸ್ತಾರೆ. ಅದನ್ನ ನಾವು ಸ್ವತಃ ಮೊದಲು ಮಾಡಿದ್ರು ಹಾಗೆ ಬೆಳುವಾನ್ ಸಿಗುತ್ತೆ, ಅದನ್ನ ಸಾಣಿಗೆಯಲ್ಲಿ ಗಾಳಿಸಿ ಕೆಳಗಡೆ ಗುಳ ಬರುತ್ತೆ ಅದನ್ನ ಹಾಕಿ ಮಾಡ್ತಿದ್ವಿ. ಆದ್ರೆ ಇತ್ತೀಚೆಗೆ ಅದೇ ಆಗ್ಬೇಕು ಅಂತಿಲ್ಲ, ಇದನ್ನು ಉಪಯೋಗಿಸ್ತಾರೆ. ಈಗ ಚಿಪ್ಸ್ ಮಾಡೋ ವಿಧಾನ ಹೇಳಿ, ಹೇಗೆ ಮಾಡೋದು ಚಿಪ್ಸ್? ಈಗ ತೊಳೆಯನ್ನ ಕತ್ತರಿಸಿಕೊಳ್ಬೇಕು, ಸಣ್ಣ ಕತ್ತರಿಸಬೇಕು. ಅದನ್ನ ಸಣ್ಣ ಕತ್ತರಿಸಿದ್ರೆ ಮಾತ್ರ ಅದು ಗರಿ ಗರಿಯಾಗಿ ಬೇಯುತ್ತೆ, ಅದನ್ನ ಮತ್ತೆ ಬೇಗ ಬೇಯುತ್ತೆ. ತುಂಬಾ ದಪ್ಪ ಇರಬಾರದು ತೊಳೆ? ದಪ್ಪ ಇರಬಾರದು. ಅದ್ರಲ್ಲಿ ಚಿಪ್ಸಿಗೆ ದಪ್ಪ ಸೊಳೆ ಆದ್ರೆ ಸ್ವಲ್ಪ ಸಣ್ಣ ಕಟ್ ಮಾಡಬೇಕು, ಸಣ್ಣ ಸಿಗಳಬೇಕು. ಇಲ್ಲ ಸ್ವಲ್ಪ ತೆಳು ಇದ್ರೆ ಸ್ವಲ್ಪ ಚೂರು ಆಗಲ್ಲ ಬಂದ್ರು ಏನು ತೊಂದ್ರೆ ಇಲ್ಲ. ಅದನ್ನ ಎಣ್ಣೆಯಲ್ಲಿ ಕರಿಬೇಕು, ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹಾಕಿ ಕರಿದು ಅದಕ್ಕೆ ಮೆಣಸಿನ ಪುಡಿ, ಉಪ್ಪು, ಮತ್ತೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ವಾಟೆ ಹುಳಿ, ಜೀರಿಗೆ, ಇಂಗು ಇಷ್ಟನ್ನು ಪುಡಿ ಮಾಡಿ ಇಟ್ಕೋತೇವೆ ನಾವು. ಮಿಕ್ಸಿಲ್ ಪುಡಿ ಮಾಡಿ ಅದನ್ನ ಬೆಂದ ಆದ್ಮೇಲೆ ತೆಗೆದು ಅದಕ್ಕೆ ಪುಡಿಯನ್ನ ಉದುರಿಸ್ತೇವೆ, ಹಿಂದೆ ಮುಂದೆ ಮಾಡಿ ಉದುರಿಸಿ ಅದಿಟ್ಟು. ಇದು ಚಿಪ್ಸಿನ ಇದು. ಇನ್ನು ಹಪ್ಪಳ ಮಾಡೋದಾದ್ರೆ, ಹಪ್ಪಳ ಮಾಡೋದಾದ್ರೆ ಅದೇ ಹಲಸಿನ ಸೊಳೆಯನ್ನ ಉಗಿಯಲ್ಲಾರು ಬೇಯಿಸಬಹುದು, ಅಥವಾ ಹಂಗೇನಾರು ನೀರಲ್ಲಾರು ಬೇಯಿಸಬಹುದು. ಬೇಯಿಸಿ ಅದನ್ನ ಒಳ್ಳಲ್ಲಿ ಅಥವಾ ಗ್ರೈಂಡರ್ ಅಲ್ಲಿ ಅಥವಾ ಮಿಕ್ಸಿಯಲ್ಲಿ ಆ ತರ ಬೀಸಬಹುದು. ಬೀಸಿ ಅದಕ್ಕೆ ನಾವು ಜೀರಿಗೆ ಮತ್ತೆ ಹಸಿಮೆಣಸು ಅಥವಾ ಈ ಸಣ್ಣ ಮೆಣಸು ಹೇಳ್ತಾರಲ್ಲ ಸೂಜಿ ಮೆಣಸು, ಅದರದ್ದು ಚಟ್ನಿ ಮಾಡ್ತೇವೆ. ಅದಕ್ಕೆ ಸ್ವಲ್ಪ ಮಾವಿನಕಾಯಿ ಹುಳಿ ಹಾಕಿ, ಜೀರಿಗೆ, ಇಂಗು ಮತ್ತೆ ಆ ಮೆಣಸು ಎಲ್ಲ ಹಾಕಿ ಮಿಕ್ಸಿಲಿ ಹೊಡೆದು ಪದಾರ್ಥದ ಎಷ್ಟಿದೆ ಅಂತ ನೋಡಿ ಅದಕ್ಕೆ ಚಟ್ನಿ ಹಾಕಿ ಸ್ವಲ್ಪ ತಿಂದು ನೋಡಬಹುದು. ನೋಡಿ ಅದನ್ನ ಹಪ್ಪಳ ಬಾಳೆ ಎಲೆಯಲ್ಲಿ ಅಥವಾ ಪ್ಲಾಸ್ಟಿಕ್ ಅಲ್ಲಿ ಹಚ್ಚುತ್ತೇವೆ. ಈಗ ಹಲಸಿನಕಾಯಿ ಹಪ್ಪಳ ಜೊತೆಗೆ ಹಣ್ಣಿಂದು ಮಾಡಬಹುದು? ಹಪ್ಪಳ ಹಣ್ಣಿಂದ ಮಾಡಬಹುದು, ಸ್ವಲ್ಪ ಅರೆ ಹಣ್ಣಾಗಿರ್ಬೇಕು. ಬತ್ತಿ ಬಾಳ ಹಣ್ಣಾದ್ರೆ ಅದು ಸ್ವಲ್ಪ ಮೆದು ಬಂದ್ಬಿಡ್ತದೆ, ಸ್ವಲ್ಪ ಸಿಸಿ ಬರುತ್ತೇನಪ್ಪ ಅದು. ಸಿಸಿ ಬರುತ್ತೆ, ಸಿಸಿ ಬರುತ್ತೆ, ಸ್ವಲ್ಪ ಬಾಳ ಹಣ್ಣಾದ್ಮೇಲೆ ಬರಲ್ಲ, ಸ್ವಲ್ಪ ಹಣ್ಣಾದಲ್ಲಿ ಮಾಡಬಹುದು. ಅಂದ್ರೆ ಅದ್ರ ರುಚಿನೇ ಬೇರೆ, ಇದ್ರ ರುಚಿನೇ ಬೇರೆ, ಅದು ಒಳ್ಳೆ ಟೇಸ್ಟೇ ಬರುತ್ತೆ, ಸಿಹಿ ಸ್ವಲ್ಪ ಸಿಹಿ ಬರುತ್ತೆ. ಈಗ ಹಣ್ಣಿನ ಹಪ್ಪಳನು ಸಹ ನಾವು ಅದನ್ನ ಕರಿಲಿಕ್ಕೆ ಬರುತ್ತೆ, ಎಣ್ಣೆಲಿ ಕರಿಬಹುದಾ? ಸ್ವಲ್ಪ ಮೆತ್ತ ಬರುತ್ತೆ, ಬರುತ್ತೆ, ಕರಿಬಹುದು. ಯಾವ್ದು ಕರಿಯೋದ್ರ ಸ್ವಲ್ಪ ಬೆಂಕಿಯನ್ನ ಸಿಲಿಂಡರ್ ಗ್ಯಾಸ್ ಎಲ್ಲ ಸ್ವಲ್ಪ ಸಣ್ಣನೆ ಮಾಡ್ಕೋಬೇಕು, ಇಲ್ಲ ಗರ್ಕ್ ಇದಾಗ್ಬಿಡ್ತದೆ, ಕಪ್ಪಾಗ್ಬಿಡ್ತದೆ, ಕರಿ ಬರ್ತದೆ. ಒಟ್ಟಾರೆಯಾಗಿ ನಾವು ಈ ತರದ ಹಲಸಿನ ಕೆಲವು ಪದಾರ್ಥಗಳನ್ನ ನಾವು ಮಾಡಿಟ್ಕೊಂಡ್ರೆ, ಕೆಲವು ಚಿಪ್ಸ್ ಮತ್ತೆ ಹಪ್ಪಳ ಈ ತರದ್ನೆಲ್ಲವ, ಮಳೆಗಾಲದಲ್ಲೂ ಸಹ ಇದನ್ನ ತಿನ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಬರುತ್ತೆ, ಮಳೆಗಾಲದಲ್ಲೂ ಬರುತ್ತೆ. ಮತ್ತೆ ಚಿಪ್ಸ್ ಅನ್ನ ನಾವು ಪುಡಿಗಳನ್ನು ಉದುರಿಸದೇನೆ ಹಾಗೆ ಒಂದು ಡಬ್ಬಿಯಲ್ಲಿ ಕರೆದು ಇಟ್ಕೋಬಹುದು. ನಮಗ್ ಬೇಕಾದಾಗ ಸ್ವಲ್ಪ ಎಣ್ಣೆಯನ್ನ ಅದಕ್ಕೆ ಹಾಕಿ ಕೈಯಾಡಿ ಆಮೇಲೆ ಪುಡಿಯನ್ನು ಉದುರಿಸಿ ಅದನ್ನು ಉಪಯೋಗಿಸಬಹುದು. ಹಾಗೂ ಮಾಡಬಹುದು, ಹಾಗೂ ಮಾಡಬಹುದು. ಅಂದ್ರೆ ಮೆತ್ತಗಾಗ್ಬಿಡ್ತದೆ ಅಂತ ಅನ್ನೋದಿದ್ರೆ ಆ ತರನು ಮಾಡಬಹುದು. ಸರಿ ಗೀತಮ್ಮರೇ, ಹಲಸಿನಕಾಯಿದು ಬರೀ ನಾವು ಹಲಸಿನ ಬರೀ ಹಣ್ಣನ್ನು ತಿಂದ ಅಷ್ಟೇ ಗೊತ್ತು ನಮಗೆ, ಹಲಸಿನಕಾಯಿನಲ್ಲಿ ಇಷ್ಟೊಂದು ಪದಾರ್ಥಗಳನ್ನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಮತ್ತೆ ಇನ್ನೇನು ಮಾಡಬಹುದು ಹೇಳಿ? ಬೀಜದಿಂದಲೂ ಸಾಂಬಾರ್ ಮಾಡಬಹುದು. ಬೀಜದಿಂದ ಸಾಂಬಾರ ಮತ್ತೆ ಹೋಳಿಗೆ ಮಾಡಬಹುದು. ಬೀಜವನ್ನ ಬೇಯಿಸಿ ಅದರನ್ನ ಮಿಕ್ಸಿಯಲ್ಲಿ ಅಥವಾ ಹೊಳ್ಳದಲ್ಲಿ ಬೀಸಿ ಅದಕ್ಕೂ ಬೆಲ್ಲ ಹಾಕಿ ಕುದಿಸಿ ಅದನ್ನು ಹೋಳಿಗೆಯನ್ನು ಮಾಡಬಹುದು. ಚೆನ್ನಾಗಿ ಹಲಸಿನ ಬೀಜದ ಹೋಳಿಗೆ, ಹಲಸಿನ ಬೀಜ ಹುಳಿ ತುಂಬಾ ಚೆನ್ನಾಗಿ, ಬೀಜದ ಹುಳಿಗೆಯನ್ನು ಮಾಡಬಹುದು. ಅದನ್ನ ಸಾಂಬಾರು ಮಾಡಬಹುದು. ಅಂದ್ರೆ ಬೀಜ ಹಸಿ ಬೀಜ ಬರಲ್ವಾ, ಒಣಗಿಸಬೇಕ? ಹೇಗೆ ಅದು ಹಸಿ ಬೀಜನ ಬರುತ್ತೆ? ಹಸಿ ಬೀಜನ ಬರುತ್ತೆ. ಓಹೋ, ಹಸಿ ಬೀಜನದಿಂದ ಮಾಡಬಹುದು. ಹಸಿ ಬೀಜನ ಬೇಯಿಸಬೇಕು, ಅದನ್ನ ಹಲಸಿನ ಬೀಜನ ಬೇಯಿಸಿ ಬೇಯಿಸಿ ಅದನ್ನ ಮಿಕ್ಸರ್ ಅಲ್ಲಿ ಅಥವಾ ಒಳ್ಳೆ ಬೀಸಿ ಅದಕ್ಕೆ ಬೆಲ್ಲ ಹಾಕಿ ಕುದಿಸಬೇಕು. ಅದು ಗಟ್ಟಿ ಆಗ್ಬೇಕಲ್ಲ, ಅಂದ್ರೆ ಹೂರಣದ ತರ, ಹೂರಣ ತರ ಹಾಕಿ ಅದಕ್ಕೆ ಏಲಕ್ಕಿ ಹಾಕಿ ಅದನ್ನ ಉಂಡೆ ಕಟ್ಟಿ ನಾವು ಹೋಳಿಗೆ ಬೇರೆ ಎಲ್ಲ ಹೋಳಿಗೆಯನ್ನು ಮಾಡಿದ ರೀತಿಯಲ್ಲೇ ಮಾಡಬಹುದು, ಚೆನ್ನಾಗುತ್ತೆ. ಅದು ಅಷ್ಟೇ, ಬೀಜನು ಎಲ್ಲ ತರದ್ದು ಮಾಡ್ಲಿಕ್ಕೆ ಬರುತ್ತೆ. ಚಟ್ನಿ ಮಾಡಬಹುದು, ಅದರಲ್ಲೂ ಬೋಂಡ ಮಾಡಬಹುದು. ಬೀಜನ ಗಟ್ಟಿ ಮಾಡಿ ಅದನ್ನು ಇದೇ ತರ ಮಾಡಿ ಅದನ್ನು ಬೋಂಡ ಮಾಡಬಹುದು. ಅಂದ್ರೆ ಹಲಸಿನ ಕಾಯಿಯಲ್ಲಿ ಎಲ್ಲವನ್ನು ಉಪಯೋಗವನ್ನ ತಗೋಬಹುದು. ಹೌದು ನೋಡಿ, ಮತ್ತೆ ವಿಶೇಷ ಹಲಸಿನ ವಿಶೇಷ ಏನು ಗೊತ್ತಾ, ಅದಕ್ಕೆ ಯಾವುದೇ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸಿರೋದಿಲ್ಲ, ಮತ್ತೆ ಯಾವುದೇ ಕೀಟನಾಶಕಗಳನ್ನು ಹೊಡೆದಿರೋದಿಲ್ಲ. ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ನಮಗೆ ದೊರೆಯುವಂತಹ ಆಹಾರ ಅತ್ಯುತ್ತಮ ಆಹಾರ ಅಂತ ನಾನು ಹೇಳ್ತೇನೆ. ಮತ್ತೆ ಯಾವ್ದ ವಿಷ ಪದಾರ್ಥಗಳ ಸೋಂಕು ಇಲ್ಲ ಅದಕ್ಕೆ. ಹೌದು, ಇದು ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ವಿಶೇಷವಾಗಿ ಈ ತರಕಾರಿಗಳು ಇಲ್ಲೇ ಇದ್ದಾಗ ಹಲಸಿನ ಸೀಸನ್ ನಲ್ಲಿ ಈ ತರದ ಕೆಲವು ಪದಾರ್ಥಗಳನ್ನ ಮಾಡ್ತಾರೆ, ಹಣ್ಣಿನ ಸೀಸನ್ ನಲ್ಲಿ ಈ ತರದನ್ನೆಲ್ಲ ಮಾಡ್ತಾರೆ. ಅಂದ್ರೆ ಊರ್ನವರೆಲ್ಲ ನಾಲ್ಕಾರು ಜನ ಸೇರ್ಕೊಂಡು ಮಾಡುವಂತ ಪದ್ಧತಿನೂ ಹಳ್ಳಿ ಭಾಗದಲ್ಲಿ ಇದೆ. ಇದೆ ಇದೆ, ಎಲ್ಲ ನಾಲ್ಕಾರು ಜನ ಸೇರಿ ನಾವು ಎಲ್ಲ ಮಾಡ್ತೇವೆ. ಎಲ್ಲ ಚಿಪ್ಸ್ ಗಿಪ್ಸ್ ಕರಿಬೇಕಿದ್ರೆ ನಾಲ್ಕು ಜನ ಸೇರ್ಕೊಂಡು ಮಾಡೋದು, ಹಪ್ಪಳ ಮಾಡ್ಬೇಕಾದ್ರೆ ನಾಲ್ಕೈದು ಮನೆ ಎಲ್ಲ ಸೇರ್ಕೊಳ್ಳೋದು, ಮನೆಗೆಲ್ಲ ಹಂಚ್ಕೊಳ್ಳೋದು, ಈ ತರ ಅಂದ್ರೆ ಮಾಡ್ಲಿಕ್ಕೂ ಖುಷಿ ಆಗುತ್ತೆ, ತ್ರಾಸ ಆದಂಗೆ ಕಾಣಲ್ಲ. ಹಂಗಾಗಿ ಎಲ್ಲ ಸೇರಿ ನಾವು ಮಾಡ್ತೇವೆ. ಆಯ್ತು ಗೀತಮ್ಮ ಅವರೇ, ಹಲಸಿನ ಮೌಲ್ಯವರ್ಧನೆ, ಹಲಸಿನ ಬರೀ ಹಲಸಿನ ಹಣ್ಣಷ್ಟೇ ತಿನ್ನೋದಲ್ಲ, ಹಲಸಿನಿಂದ ಬೇರೆ ಬೇರೆ ಪದಾರ್ಥಗಳನ್ನ ಮಾಡಿ ಅದರ ರುಚಿಯನ್ನ ಸವಿಬಹುದು ಅನ್ನುವಂಥದ್ದು, ಸಾಕಷ್ಟು ಪದಾರ್ಥಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದರೆ. ಪಡ್ಡು ಮಾಡಬಹುದು, ಹಲಸಿನ ಸೊಳೆಯಿಂದ ಪಡ್ಡು ಮಾಡಬಹುದು, ಕಾಯಿ ಕಾಯಿಯಿಂದ ಅದನ್ನು ಇದೇ ತರ ಬೀಸಿ ನಾವು ಪಡ್ಡು ಅಂತ ಮಾಡ್ತೇವಲ್ಲ, ಅಕ್ಕಿ ಇದು ಹಿಟ್ಟಿಂದ ಮಾಡ್ತೇವೆ, ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಮಾಡಬಹುದು, ಒಳ್ಳೆ ಟೇಸ್ಟ್ ಬರ್ತದೆ. ಹಿಟ್ಟಿಗೆ ಎಷ್ಟು ಹಾಕ್ಬೇಕಾಗತ್ತೆ ಈ ಪಡ್ಡಿಗಾದ್ರೆ ಹಲಸಿನ ಪಡ್ಡು? ಒಂದು ಲೋಟ ಅಕ್ಕಿಗೆ ಒಂದು ನಾಲ್ಕು ಸೊಳೆ ಹಾಕ್ಬಹುದು, ಒಂದು ಲೋಟ ಅಕ್ಕಿಗೆ ಒಂದು ನಾಲ್ಕು ಸೊಳೆ ಹಾಕ್ಬಹುದು. ಅದನ್ನ ಅಕ್ಕಿ ತಿರುಗಬೇಕಾದ್ರೆ ಇದನ್ನ ಹಾಕಿ ತಿರುಗಬೇಕಾ? ಒಂದ್ಸರಿ ಅದನ್ನ ಮಿಕ್ಸರ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಅಕ್ಕಿ ಮಿಕ್ಸರ್ ಮಾಡಬಹುದು ಅಥವಾ ಅಕ್ಕಿ ಮಾಡಿ ಅದನ್ನ ಮಾಡಬಹುದು. ಹೀಗೆ ಒಟ್ಟಿಗೆ ಹಾಕಿದ್ರೆ ಅದು ಬೇಗ ಕರಗಲ್ಲ, ಮಿಕ್ಸರ್ ಆಗಲ್ಲ. ಹಂಗಾಗಿ ಒಂದು ಫಸ್ಟ್ ಯಾವ್ದೋ ಒಂದು ಮಾಡಿಟ್ಕೊಂಡು ಆಮೇಲೆ ಇದನ್ನ ಮಾಡಬಹುದು. ಮತ್ತೆ ಹಲಸಿನ ಬೀಜದಿಂದ ಉಪ್ಪಿಟ್ಟನ್ನು ಮಾಡಬಹುದು, ಅದನ್ನ ಹುರಿದು ಅವಾಗ ಅದು ಸ್ವಲ್ಪ ಪುಡಿ ಪುಡಿ ಆಗುತ್ತೆ, ಅದನ್ನೆಲ್ಲ ಸಿಪ್ಪೆ ಮೇಲೆಲ್ಲ ತೆಗೆದು ಕೈಯಲ್ಲೆಲ್ಲ ಪುಡಿ ಮಾಡಿ ಬೇರೆ ಉಪ್ಪಿಟ್ಟುಗಳನ್ನೆಲ್ಲ ನಾವು ಹೇಗೆ ನೀರುಳ್ಳಿ ಎಲ್ಲ ಹಾಕಿ ಹಸಿಮೆಣಸು ಎಲ್ಲ ಒಗ್ಗರಣೆ ಮಾಡಿ ಮಾಡ್ತೀವ, ಅದೇ ತರದ್ದೆಲ್ಲ ಮಾಡಬಹುದು. ಮತ್ತೆ ಇನ್ನೊಂದು ಹಳೆಯ ಒಂದು ಸಿಹಿ ತಿಂಡಿ ಅಂದ್ರೆ ಕಡುಬು, ಹಲಸಿನ ಕಡುಬು. ಅದನ್ನ ಬಾಳೆಯಲ್ಲಿ ಮಾಡ್ತೇವೆ, ಬಾಳೆ ಕೊಟ್ಟೆಯನ್ನು ಕಟ್ಟಿ ಆ ಕಡುಬು ಇದೇ ಬೆಳವ ಆದ್ರೂ ಆಗ್ಬಹುದು ಅಥವಾ ಈ ಹಲಸಿನ ಹಣ್ಣಾದ್ರೂ ಆಗ್ಬಹುದು, ಅದನ್ನ ಮಿಕ್ಸರ್ ಮಾಡಿ ಅದಕ್ಕೆ ಅಕ್ಕಿ ರವೆಯನ್ನ ಚೆಂದಾಗಿ ಹುರಿದು ಸ್ವಲ್ಪ ತೊಳೆದು ಅದಕ್ಕೆ ಏಲಕ್ಕಿ ಪುಡಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಕಲಸಿಟ್ಕೋತೇವೆ ಒಂದು ಹದದಲ್ಲಿ, ತೀರಾ ತೆಳ್ಳಂಗ್ ಮಾಡಬಾರ್ದು. ಅದ ಹಾಕಿ ಅದಕ್ಕೆ ಈ ಕೊಟ್ಟೆಯಲ್ಲಿ ಆ ಕಡುಬನ್ನ ಕಡುಬಿನ ಹಿಟ್ಟನ್ನು ಹಾಕಿ ಉಗಿಯಲ್ಲಿ ಬೇಯಿಸ್ತೇವೆ. ನಾವು ಇದು ಬಾಯ್ಲರ್ ಅಂತ ಬಂದಿದೆಯಲ್ಲ ಸ್ಟೀಲಿಂದ, ಅದರಲ್ಲಿ ಬೇಯಿಸಬಹುದು, ಕುಕ್ಕರ್ ಅಲ್ಲಿ ಬೇಯಿಸಬಹುದು, ಯಾವ್ದಾರ ಬೇಯಿಸಬಹುದು. ತಿನ್ಲಿಕ್ಕೆ ಒಳ್ಳೆ ಟೇಸ್ಟ್. ಮತ್ತೆ ಮೂರು ನಾಲ್ಕು ದಿವಸ ಇರ್ತದೆ ಆ ಬಾಳೆ ಎಲೆಯಲ್ಲಿ ಮಾಡಿದ್ದಕ್ಕಾಗಿ, ಮೂರು ನಾಲ್ಕು ದಿವಸನಾದ್ರೂ ಉಳಿತದೆ. ಅದು ಫ್ರಿಜ್ ಅಲ್ಲಿ ಇಡಬೇಕು ಅಂತೇನಿಲ್ಲ, ಈ ಬೇರೆ ಪದಾರ್ಥಗಳು ಒಂದ್ ದಿವಸ ಹಾಳಾಗುತ್ತಲ್ಲ, ಹಾಗಲ್ಲ, ಅದು ಇರುತ್ತದೆ. ಈ ಕಡುಬು ಅದರಲ್ಲಿ ಸಿಹಿ ಕಡುಬು ಖಾರದ ಕಡುಬು ಎರಡು ಬೇರೆ ಬೇರೆ ಮಾಡಬಹುದಾ? ಬೇರೆ ಮಾಡಬಹುದು. ಖಾರ ಕಡುಬು ಆದ್ರೆ ಅದಕ್ಕೆ ಹಸಿಮೆಣಸು ಬೇರೆ ಎಲ್ಲ ಉಪಯೋಗಿಸಿ ಹೆಚ್ಚಾಕಿ ನೀರುಳ್ಳಿ ಹಸಿಮೆಣಸು ಶುಂಠಿ ಎಲ್ಲ ಹಾಕಿ ಅದನ್ನು ಮಾಡಬಹುದು. ಇಲ್ಲಾಂದ್ರೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಿಹಿ ಕಡುಬು ಆಗುತ್ತೆ, ಕಾಯಿ ಬೆಲ್ಲ. ನಾವು ಹೆಚ್ಚಾಗಿ ಸಿಹಿ ಕಡುಬನ್ನೇ ಮಾಡೋದು, ಹಂಗೆ ಈ ಸಿಹಿ ಕಡುಬಿನ ನಾ ಹೇಳಿದೆ. ಈಗ ಆ ಹಲಸಿನ ಹಣ್ಣಿನಿಂದ ಇನ್ನೊಂದು ಮಾಡಬಹುದು, ಸುಟ್ಟವು ಅಂತ ಹೇಳ್ತೇವೆ ಅದಕ್ಕೆ, ಮುಳುಕ ಅಂತ ನಮ್ಮ ಹಳೆಯ ಭಾಷೆ ಅದು. ಮತ್ತೆ ಸುಟ್ಟವು ಅಂತ ಹೇಳ್ತಾರೆ ಅದನ್ನ. ಹೇಗೆ ಅಂದ್ರೆ ಈ ಹಲಸಿನ ಹಣ್ಣು ಗುಳಕ್ಕೆ ಅದಕ್ಕೆ ಹಿಟ್ಟನ್ನು ಹಾಕಿ, ಅಕ್ಕಿ ಹಿಟ್ಟನ್ನು ಹಾಕಿ ಅದನ್ನು ಕಲಸಿ ಅದಕ್ಕೆ ಬೆಲ್ಲ ಹಾಕಿ ಅಲಕ್ಕಿ ಪುಡಿ ಹಾಕಿ ಅದನ್ನ ಎಣ್ಣೆಯಲ್ಲಿ ಕರಿಯೋದು, ಬೋಂಡದಲ್ಲಿ ಅದ್ರ ರೀತಿಯಲ್ಲೇ. ಅದು ಸಿಹಿದು, ಇದು ಸಿಹಿದು, ಬೋಂಡ ಖಾರದ್ದಾಗಿರ್ಬೋದಲ್ಲ, ಹಾಗೆ ಇದನ್ನ ಕರೆದ್ರೆ ಅದು ಒಳ್ಳೆ ಟೇಸ್ಟ್ ಬರುತ್ತೆ. ಅಂದ್ರೆ ಈಗ ಹಲಸಿನ ಹಣ್ಣಿನ ತೊಳೆ ಮತ್ತೆ ಅಕ್ಕಿಯನ್ನ ಹಾಕಿ ರುಬ್ಬೋದ? ಏನ್ ಮಾಡಿ? ಇಲ್ಲ, ಇದು ಅಕ್ಕಿಯಲ್ಲಿ ರುಬ್ಬು ಮಾಡಬಹುದು. ಹಣ್ಣನ್ನ ಬಿಡಿಸಿಕೊಂಡು ಆ ಸೊಳೆ ಅಕ್ಕಿ ರುಬ್ಬಿಯನ್ನ ಮಾಡಬಹುದು ಅಥವಾ ಹಿಟ್ಟನ್ನ ಹಾಕಿ ಹಲಸಿ ಮಾಡಬಹುದು. ಅಕ್ಕಿ ರುಬ್ಬು ಮಾಡಿದ್ರೆ ಚೆನ್ನಾಗಿರ್ತದೆ. ಅದಕ್ಕೆ ಅಲಕ್ಕಿ ಪುಡಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಬೇಕು. ಅಂದ್ರೆ ಈಗ ಹಲಸಿನ ಹಣ್ಣಿನ ತೊಳೆಯನ್ನ ರುಬ್ಬಿ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿಯೂ ಸಹ ಮಾಡಬಹುದು. ಮಾಡಬಹುದು. ಯಾವ್ದು ರುಚಿ ಅಂತ ಹೇಳ್ತೀರಿ? ಅದು ಅಕ್ಕಿ ಜೊತೆ ರುಬ್ಬೋದು ಒಳ್ಳೆ ಅಕ್ಕಿಯಲ್ಲಿ ರುಬ್ಬಿದ್ರೆ ರುಚಿ. ಇದು ಸ್ವಲ್ಪ ಸಸಾರ ಅಂತ ಈ ತರ ಮಾಡುತ್ತೆ. ಸುಲಭ ಮಾಡ್ಲಿಕ್ಕೆ ಸುಲಭ ಆಗುತ್ತದೆ. ಇದು ಸಹ ಹೆಚ್ಚಿನ ದಿವಸ ಇಟ್ಟು ತಿನ್ಬಹುದು? ತಿನ್ಬಹುದು, ನಾಲ್ಕು ದಿವಸ ಇದ್ರೆ ಏನು ತೊಂದ್ರೆ, ಚೆನ್ನಾಗಿರ್ತದೆ, ಏನು ತೊಂದ್ರೆ. ಅಂದ್ರೆ ನಾವು ಹಲಸಿನ ಹಣ್ಣಿನ ಪದಾರ್ಥಗಳನ್ನು ಮಾಡಬೇಕಾದ್ರೆ ಒಳ್ಳೆ ರುಚಿಕಟ್ಟಾದಂತು ಒಳ್ಳೆ ಜಾತಿಯ ಹಲಸಿನಿಂದ ಮಾಡಿದ್ರೆ ಆ ಮಾಡಿದಂತ ಪದಾರ್ಥಗಳಲ್ಲೂ ರುಚಿ ಜಾಸ್ತಿ ಇರುತ್ತೆ. ಈಗ ಹಲಸಿನಲ್ಲೂ ಬೇರೆ ಬೇರೆ ತರದ ಹಲಸಿನ ಹಣ್ಣನ್ನ ನಾವು ಕಾಣ್ತೇವೆ. ಬೇರೆ ಬೇರೆ ತಳಿ ಇದೆ, ಬೇರೆ ಬೇರೆ ಬಣ್ಣದಿದೆ, ಬೇರೆ ಬೇರೆ ರುಚಿಯ ಹಲಸಿನ ಹಣ್ಣಿದೆ. ಹಾಗಾಗಿ ಆಯಾ ರುಚಿಗೆ ತಕ್ಕಂತೆ ಮಾಡಿದ ಪದಾರ್ಥವೂ ರುಚಿ ಹೆಚ್ಚುತ್ತೆ. ಹೌದೌದು. ಯಾವ್ದು ಒಳ್ಳೆಯ ಹಣ್ಣಿನ ತಗೊಂಡ್ ಮಾಡಿದ್ರೆ ಅದೇ ರುಚಿಯೇ ಚೆನ್ನಾಗಿ ಇರ್ತದೆ. ಇನ್ ನಾವು ಯಾವಾಗ್ಲೂ ಮಾಡೋದು ಅದೇ ಬೆಳವನ ಹಣ್ಣು ಹೇಳ್ತೇವಲ್ಲ, ಕಾಳಜಿ ಮಾಡುವುದು ಜಾಸ್ತಿ. ಆದ್ರೆ ಈಗ ಅದು ಎಲ್ಲವನ್ನು ಅಂದ್ರೆ ಬೆಳವನ ಹಣ್ಣು ಅಂತ ಅಂದ್ರೆ ಅದು ಬೇಯಿಸಿದ್ಮೇಲೆ ಸ್ವಲ್ಪ ಮೆತ್ತಗಾಗತ್ತೆ, ಮಾಡ್ಲಿಕ್ಕೆಲ್ಲ ಅನುಕೂಲ ಅಂತ. ಈಗ ಬೇರೆ ಯಾರು ಸ್ವಲ್ಪ ಗಟ್ಟಿ ಇರುತ್ತೆ, ಜಾಸ್ತಿ ಬೇಯಿಸಬೇಕು, ಅದು ಬೇಗ ನುಣ್ಣಗಾಗೋದಿಲ್ಲ, ಅದೊಂದು ಸಮಸ್ಯೆ. ಅದೇ ಸಮಸ್ಯೆ. ಇದಾದ್ರೆ ಚೆನ್ನಾಗಿರ್ತದೆ, ಬೆಳವನ ಹಣ್ಣಿಂದ ಗಾಳಿಸಿ ಆ ಗುಳ ಚೆನ್ನಾಗಿ ಬರುತ್ತೆ. ಅದಕ್ಕೆಲ್ಲ ಯಾವ್ದನ್ನ ಅಕ್ಕಿಯೋ ಅಥವಾ ರವಿಯೋ ಸೇರಿಸಿ ಮಾಡೋಕೆ ಬರ್ತದೆ. ಆಯ್ತು ಗೀತಮ್ಮ ಅವರೇ, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಲಸಿನ ಹಣ್ಣು ಮತ್ತು ವಿವಿಧ ಪದಾರ್ಥಗಳು ಈ ವಿಷಯವಾಗಿ ಸೊರಬ ತಾಲೂಕು ಕಠಿಣಕೆರೆಯ ಗೀತಾ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇದುವರೆಗೆ ಇವರೊಂದಿಗೆ ಪಾಲ್ಗೊಂಡವರು ಹೆಚ್ಎನ್ ಸುಬ್ರಹ್ಮಣ್ಯ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಒಂದು ಪರಿಸರ ಗೀತೆಯನ್ನು ಕೇಳೋಣ. ಮಣ್ಣಿನ ಮನಸ್ಸು, ಕಣ್ಣಿನ ಕನಸು, ಮಣ್ಣಿನ ಮನಸ್ಸು ತುಂಬಿದೆ ಜೀವಜಲ, ತುಂಬಿದೆ ಜೀವಜಲ. ಸುಜಲ ಸುಜಲ ಸುಜಲ ಕರೆದಿದೆ ಜೀವಜಲ, ಕರೆದಿದೆ ಜೀವಜಲ. ಕರಗಿದು ನೋಡ ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ, ರೈತನ ನೋವಿಗೆ ಕರಗಿದು ನೋಡ ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ. ಓಡುವ ನೀರನು ಹಿಡಿಯುವ ಭಾರ, ಓಡುವ ನೀರನು ಹಿಡಿಯುವ ಭಾರ, ಸಂಚಯಗೊಳಿಸಿ ಹಂಚುವ ಪೂರ. ಭೂಮಿಯ ಒಲವು ಐಕ್ಯದ ಗೆಲುವು, ಭೂಮಿಯ ಒಲವು ಐಕ್ಯದ ಗೆಲುವು. ಚಿಗುರಲಿ ಶ್ರಮದ ಫಲ, ಚಿಗುರಲಿ ಶ್ರಮದ ಫಲ. ಸುಜಲ ಸುಜಲ ಸುಜಲ ಕರೆದಿದೆ ಜೀವ ಜನ, ಕರೆದಿದೆ ಜೀವ ಜನ. ಬಗೆ ಹೂಗಳ ಸರಿ ಮಕರಂದ ಜೇನಾಗುವುದು ಸಂಚಯದಿಂದ, ಬಗೆ ಬಗೆ ಹೂಗಳ ಸರಿ ಮಕರಂದ ಜೇನಾಗುವುದು ಸಂಚಯದಿಂದ, ವಿಧ ವಿಧ ಜನಗಳ ಕತ್ತದ ನಿಧಿಯು, ವಿಧ ವಿಧ ಜನಗಳ ಕತ್ತದ ನಿಧಿಯು ಹನಿ ಹನಿ ಸೇರಿ ಬಾಳಿಗೆ ಸುದೆಯೋ. ನಂಬಿಕೆ ಸ್ನೇಹ ಕಾಣಿಕೆ ಪ್ರೇಮ, ನಂಬಿಕೆ ಸ್ನೇಹ ಕಾಣಿಕೆ ಪ್ರೇಮ, ವಿಶ್ವಾಸವೇ ನಮ್ಮ ಬಲ, ವಿಶ್ವಾಸವೇ ನಮ್ಮ ಬಲ. ಸುಜಲ ಸುಜಲ ಸುಜಲ, ಕರೆದಿದೆ ಜೀವ ಜಲ, ಕರೆದಿದೆ ಜೀವ ಜಲ. ಕಣ್ಣಿನ ಕನಸು ಮಣ್ಣಿನ ಮನಸ್ಸು, ಕಣ್ಣಿನ ಕನಸು ಮಣ್ಣಿನ ಮನಸ್ಸು, ತುಂಬಿದೆ ಜೀವ ಜಲ, ತುಂಬಿದೆ ಜೀವ ಜಲ. ಸುಜಲ ಸುಜಲ ಸುಜಲ, ಕರೆದಿದೆ ಜೀವ ಜಲ, ಕರೆದಿದೆ ಜೀವ ಜಲ. ಇದುವರೆಗೆ ಪರಿಸರ ಗೀತೆಯನ್ನು ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಕಾರ್ಯಕ್ರಮದೊಂದಿಗೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೂ ರೈತ ಮಿತ್ರರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಆತ್ಮೀಯ ಕೇಳುಗರೆ, ನಾಳೆ ಸಂಜೆ 5:30 ಕಿಸಾನುಣಿ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗದ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾದ ಡಾಕ್ಟರ್ ವೇದಾವತಿ. ನಂತರ ಸ್ವಯಂ ಉದ್ಯೋಗ, ಈ ಕುರಿತು ಹರಿಹರ ತಾಲೂಕು ಖದರನಾಯಕನಹಳ್ಳಿಯ ಸರೋಜಮ್ಮ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. Oh, my God.